ಗ್ರಾಮಗಳಲ್ಲಿ ಜಾತ್ರೆ ಉತ್ಸವಗಳು ಇದ್ರೆ ಒಳ್ಳೇದು. ಒಳ್ಳೆಯ ಸರ್, ಅವಾಗ ಒಳ್ಳೆ ಬೆಲೆ ಸಿಗ್ತದೆ. ದೊಡ್ಡ ದೊಡ್ಡ ಹಬ್ಬಗಳು ಇರಬಹುದು, ಗಣೇಶ, ದಸರಾ, ದೀಪಾವಳಿ, ಜಾತ್ರೆಗಳು, ಇದು ಫೆಬ್ರವರಿಲಿ ದೊಡ್ಡ ದೊಡ್ಡ ಜಾತ್ರೆ ಬರುತ್ತೆ, ಅವಾಗೆಲ್ಲ ಒಳ್ಳೇದು, ಸ್ವಲ್ಪ ರೇಟ್ ಚೆನ್ನಾಗಿರುತ್ತೆ ಸರ್. ಬಿಡದಿಂದ ಮತ್ತೆ ಅಷ್ಟಕ್ಕೆ ಅಷ್ಟೇ ಸರ್. ಈಗ ಒಂದೂವರೆ ಎಕರೆಗೆ ನಿಮಗೆ ಎಷ್ಟು ಇಳುವರಿ ಎಷ್ಟು ಬರುತ್ತದೆ ಸರ್? 2 ಲಕ್ಷವರೆಗೆ ಬರುತ್ತೆ ಸರ್. 2 ಲಕ್ಷವರೆಗೆ ಬರುತ್ತೆ. ನೀವು ಖರ್ಚು ಮಾಡೋದು ಎಷ್ಟು ಸರ್? ಮೊದಲೇ ಸರಿ ನಾವು ಯಾವ್ಯಾವುದಕ್ಕೆ ಖರ್ಚು ಮಾಡ್ತೀರಿ ಅದೇ ಸರ್? ಈಗ ಫಸ್ಟಿಗೆ ನಾವು ಅದನ್ನ ನಾಟಿ ಮಾಡೋಕ್ಕೆ ಅದ್ರದ್ದು ಖರ್ಚು ಮಾಡ್ತೀವಿ. 12,000 ಹೇಳಿದ್ರಿ, ಅದನ್ನು ಆಯ್ಕೆ ಮಾಡ್ಕೊಳಕ್ಕೆ ಗಡ್ಡಿ, ಆಮೇಲೆ ಅದನ್ನ ಪ್ಲಾಂಟೇಶನ್ ಮಾಡೋಕ್ಕೂ ಖರ್ಚಾಗಿರುತ್ತೆ ಸರ್. ಆಮೇಲೆ ಕೆಡುಗು ಅಂತೇಳಿ ತೆಗಿತೀವಿ ಸರ್. ಕೆಡುಗು ಅಂದರೆ ಈಗ 8 ಅಡಿಗೆ ಒಂದು ನಾಟಿ ಮಾಡಿರ್ತೀವಲ್ಲ ಸರ್, 16 ಅಡಿಗೊಂದು ಅಂದರೆ ಯಾವುದು 8 ಅಡಿನೇ ಲೆಕ್ಕನೇ ಬರುತ್ತೆ ಸರ್. ಎಷ್ಟು 2 ಸಂದು ಬಿಟ್ಟು ಒಂದು ಕೆಡಗಾಕ್ತೀವಿ ಸರ್. ಅಂದರೆ ಭೂಮಿ ಆರ್ ಒ ಸಿ ಬರಲಿ ಅನ್ನೋ ಉದ್ದೇಶ. ತಂಪಿದ್ರಿಗಿನ ಇದು ಭಾಳ ಬರಲ್ಲ ಸರ್, ಅದು ಆರ್ ಒ ಸಿ ಬರ್ಬೇಕಂತೇಳಿ ಅದು ಅದಕ್ಕೂ ಭಾಳ ವೆಚ್ಚ ಆಗುತ್ತೆ ಸರ್. ಅದು ದೊಡ್ಡ ಖರ್ಚು ಅಂದ್ರೆ ಸರ್. ಆಮೇಲೆ ಪಟ ಕಡೆ ಇದಂತ ಅದನ್ನ ಕಳೆ ಬರಲಾರ್ದಂಗೆ ನೆಲ ಮಿದುವೆ ಅಂದ್ರೆ ನೀರು ಹೋಗುವಂಗೆ ನೀರು ಹೋಗ್ಬೇಕು ಒಂದು ಸರ್. ನಾವು ಈ ಕೆಡಗಿನಾಗೆ 2 ರೀತಿ ಕೆಡಗಾಕ್ತೀವಿ ಸರ್. ತುಂಡು ಕೆಡಗ ಅಂತೇಳಿ ಒಂದು ಹಾಕ್ತೀವಿ, ಏಕ ಕೆಡಗ ಅಂತೇಳಿ ಹಾಕ್ತೀವಿ. ನೀರು ತಂಪು ಜಾಸ್ತಿ ಇದ್ರೆ ಏಕ ಕೆಡಗಾಕ್ತೀವಿ ಸರ್, ಅಂದ್ರೆ ಬಸಿ ನೀರೆಲ್ಲ ಹೋಗ್ಬಿಡ್ಲಿ ಅಂತ. ಈಗ ನಮ್ಮ ತುಂಡುಗೆಡ್ಗೆ ಸರ್, ಅಂದ್ರೆ ಅಂತ ತೇವಾಂಶ ನೀರಲ್ಲ, ಆದರೂ ಅದು ಬೇಕೇ ಬೇಕು ಸರ್. ಕೆಡಗಿದ್ರೇ ಅದು ಆರ್ಕೊಳುತ್ತೆ. ಬಾಳೆ ಬೆಳೆಗೆ ತೇವಾಂಶ ಹೆಚ್ಚಿರ್ಬೇಕಾ? ಉಷ್ಣಾಂಶ ಇರುತ್ತೆ ಸರ್, ಉಷ್ಣಾಂಶದ ಬೆಳೆನೇ ಇರಬೇಕು. ಉಷ್ಣಾಂಶದ ಬೆಳೆನೇ ಇದು ಬಾಳೆ. ಈ ಗದ್ದೆ ಥರ ನೀರು ಇಲ್ಲ ಇಲ್ಲ ಇಲ್ಲ ಇಲ್ಲ, ಉಷ್ಣಾಂಶದ ಬೆಳೆನೇ ಇದು. ಸಾಮಾನ್ಯವಾಗಿ ನಾವು ಕೇಳ್ಪಟ್ಟ ಹಾಗೆ ಬಾಳೆ ಗಾಳಿಗೆ ಅದಕ್ಕೆ ಇದಕ್ಕೆ ನಷ್ಟವಾಗುವಂಥ ವರದಿಗಳು ಹೆಚ್ಚು ನೋಡ್ತಾ ಇರ್ತೀವಿ. ಹೌದು ಸರ್. ಇದು ಯಾಕೆ ಆಗುತ್ತೆ ಮತ್ತು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ರೈತರು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಸರ್, ಈಗ ಗಾಳಿಯಿಂದ ತಪ್ಪಿಸ್ಕೋಬೇಕಂದ್ರೆ ನಾವು ಮೇ ಜೂನಲ್ಲಿ ಬಾಳೆ ಬರಲಾರ್ದಂಗೆ ನೋಡ್ಕೋಬೇಕು ಸರ್ ಅಷ್ಟು. ಅವಾಗ ಏನಾದರೂ ನಮಗೆ ಬಾಳೆ ಬೆಳೆ ಬಂತಂದರೆ ಅಷ್ಟೊತ್ತಿಗೆ ಬಾಳೆ 30 ಅಥವಾ ಬಾಳೆ ಗೊನೆ ಬಂತಿತ್ತಂದರೆ ಗಿಡ ಭಾರ ಇರುತ್ತೆ ಸರ್. ಗಾಳಿ ಬೀಸಿದಾಗ ಏನಾಗುತ್ತೆ, ಆ ಭಾರಕ್ಕೆ ಒಮ್ಮೆಲೆ ಬಾಗಿ ಮುಡ್ಕೊಂಬಿದ್ಬಿಡುತ್ತೆ ಸರ್. ನಾವು ಆ ದಾಟಿ ಬಂತಂದರೆ ಒಂದು ಸಾಮಾನ್ಯವಾಗಿ ನೀವು ಆಗಸ್ಟ್ನಲ್ಲಿ ನಾಟಿ ಮಾಡ್ತೀರಿ, ಮತ್ತೆ ಮುಂದಿನ ಆಗಸ್ಟ್ನಲ್ಲಿ ಅದು ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಅವಧಿ ಅಂತ ನಿಮಗೆ ಮುಂಗಾರಿಗೆ ಸಿಕ್ಕಾಕೊಳ್ಳಬೇಕಲ್ವಾ? ಇಲ್ಲ ಇಲ್ಲ, ಹಂಗೆ ಅಂತ ಅವಕಾಶ ಏನು ಸಿಗಲ್ಲ ಸರ್. ಅಂದ್ರೆ ನಾವು ಜೂನ್ ಜುಲೈಗೆಲ್ಲ ಅಲ್ಲ, ಅವಾಗ ಇನ್ನೂ ಬರ್ತಿರ್ತಾವೆ ಸರ್ ನಮ್ಮ, ಆದ್ರೆ ಬಂದಿರಂಗಿಲ್ಲ, ಬಂದಿರಲ್ಲ, ಅವಾಗ ಆರಂಭ ಆಗ್ತಿರುತ್ತೆ. ಹಂಗಾಗಿ ಏನು ತೊಂದರೆ ಆಗಲ್ಲ ಸರ್. ಮೇ ತಿಂಗಳು 5ನೇ ತಿಂಗಳಿಗೆ ಏನಂತ 5-6ನೇ ತಿಂಗಳಿಗೆ ಕಟಾವ್ ಎಲ್ಲ ಯಾವ ತಿಂಗಳಿಗೆ ಬರುತ್ತೆ? ಆಗಸ್ಟ್ ಇಂದ ಶುರು ಆಗುತ್ತೆ ಸರ್. ಆಗಸ್ಟ್ ಇಂದ ಶುರು ಆಗುತ್ತೆ. ಏನು ತೊಂದರೆ ಇಲ್ಲ ಸರ್. ಬಾಳೆಗೆ ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ ಸರ್. ಆಲ್ಮೋಸ್ಟ್ ಆಲ್ ಆಗಿ ಈ ಸುಗಂಧಿ ಬಾಳೆ ಎಲ್ಲ ರೀತಿಯಿಂದಲೂ ಒಂದೇ ರೀತಿಯ ತೂಕ ಸಿಗ್ತದ ನಿಮಗೆ ಎಲ್ಲ ಗಿಡಗಳಿಂದ? ಇಲ್ಲ ಸರ್, ಭಾಳ ವ್ಯತ್ಯಾಸ ಆಗ್ತವೆ ಸರ್. ಯಾಕೆ ಆಗ್ತದೆ ಹಂಗೆ? ಅಲ್ಲಿ ಗಿಡದ ಗೊಬ್ಬರದ ಅಂಶ, ಆ ಗಿಡ ಬೆಳೆದಿರ್ತಕ್ಕಂಥ ಜಾಗ, ಅದು ಕೂಡ ಮುಖ್ಯ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳ ಒಳಸುರಿ ಜಾಸ್ತಿ ಇರ್ತದ? ಹೌದು ಸರ್, ಸಾಮಾನ್ಯವಾಗಿ. ಯಾಕೆ ಈಗೆಲ್ಲ ಮತ್ತೆ ಸಗಣಿ ಗೊಬ್ಬರ ಸಿಗೋದು ಕಷ್ಟ ಆಗಿಬಿಡೋದು ಸರ್. ದನಗಳೆಲ್ಲ ಕಡಿಮೆ ಆಗಿಬಿಡವ. ನಮಗೆ ಭಾಳಷ್ಟು ಮೊದಲು ಒಂದು 45 ದನಗಳು ಇದ್ದೀವಿ ಸರ್, ನಮ್ಮ ಸಣ್ಣ ನಾವು ಚಿಕ್ಕವರು ಇದ್ದಾಗ. ಬರ್ತಾ ಬರ್ತಾ ನಾವೇ ಅದನ್ನ ಈಗೆಲ್ಲ ಮೇಯಿಸೋದೆಲ್ಲ ಕಷ್ಟ ಆಯ್ತು, ಆಳಿನ ಸಮಸ್ಯೆ ಆಯಿತು, ಹಂಗಾಗಿ ಬಿಟ್ಬಿಟ್ಟಿವಿ ಸರ್ ದನಗಳನ್ನೆಲ್ಲ. ಹಂಗಾಗಿ ಈಗ ಸ್ವಲ್ಪ ಸಿಕ್ಕಷ್ಟೇ ಕುರಿ ಗೊಬ್ಬರ ಅದು ತಂದು ಹಾಕಂತೀವಿ, ಮತ್ತು ರಾಸಾಯನಿಕ ಗೊಬ್ಬರನ ಸರ್. ಈಗ ರಾಸಾಯನಿಕ ಗೊಬ್ಬರಗಳಂದರೆ ನೀವು ಯಾವ್ಯಾವ ಹಂತದಲ್ಲಿ ಕೊಡ್ತೀರಿ ಅವನ್ನ ಸರ್? ಒಟ್ಟು ವರ್ಷದಲ್ಲಿ 4 ಸಾರಿ ಕೊಡಬೇಕಾಗುತ್ತೆ ಸರ್. ಏನೇನು ಕೊಡ್ತೀರಿ? ಸಾಮಾನ್ಯವಾಗಿ ಯೂರಿಯಾ ಕಾಂಪ್ಲೆಕ್ಸ್ ಕೊಡ್ತೀವಿ ಸರ್. ಡಿ ಎ ಪಿ ಕೊಟ್ಟರೆ ಒಳ್ಳೆಯದು ಸರ್, ಬಾಳೆಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಡಿ ಎ ಪಿ. ನಿಮಗೆ ಬಾಳೆ ಬೆಳೆಯ ಬಗ್ಗೆ ಏನಾದರೂ ತರಬೇತಿಗಳಾಗಿರ್ಬೋದು ಅಥವಾ ಇಲಾಖೆಯಿಂದ ಏನಾದರೂ ಮಾಹಿತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಈ ಥರದ ಸನ್ನಿವೇಶಗಳು ಬಂದಾಗ ನೀವು ಯಾರನ್ನು ಮೊರೆ ಹೋಗ್ತೀರಿ? ಕೃಷಿ ಇಲಾಖೆಗೆ ಹೋಗ್ತಿರೋ ಅಥವಾ ಸರ್ ಈಗ ಅನುಭವಿ ರೈತರುಗಳ ಇಲ್ಲ ಸರ್, ಕೃಷಿ ಇಲಾಖೆನೇ ಸಂಪರ್ಕ ಮಾಡಿಲ್ಲ ಸರ್ ಇದುವರೆಗೆ. ನಮ್ಮ ಅನುಭವನೇ, ಆಮೇಲೆ ನಮ್ಮ ಸುತ್ತಮುತ್ತ ರೈತರ ಅವರ ಅನುಭವನೇ ಇರುತ್ತೆ. ಈಗ ನನಗೆ ಖುದ್ದು ನನಗೆ 30 ವರ್ಷ ಅನುಭವ ಆಗಿರೋದ್ರಿಂದ ಅದು ಅದರದ್ದು ಅನುಭವ ಸರ್. ಅದು ಏನು ತೊಂದರೆ ಇಲ್ಲ, ಏನು ಹಿಂಗಾಗುತ್ತೆ ಹಿಂಗಿಲ್ಲ ಅಂತ, ಯಾವ ಟೈಮಿಗೆ ಏನು ಮಾಡಬೇಕು, ಆ ಗುನ್ನಿ ಬಿಟ್ಕೊಳೋದು ಹೆಂಗೆ, ಯಾವ ಟೈಮಿಗೆ ಬಿಟ್ಕೋಬೇಕು. ಒಂದು ಎಕರೆಗೆ ಅಂದಾಜು ವೆಚ್ಚ ಇಷ್ಟು ಬರುತ್ತೆ ಅಂತ ಹೇಗೆ ನಿಖರವಾಗಿ ಹೇಳಲಿಕ್ಕಾಗ್ತದೆ ಸರ್? ಈಗ ಮೊದಲೇ ವರ್ಷ ಖರ್ಚು ಜಾಸ್ತಿ ಬರುತ್ತೆ ಸರ್. 2 ವರ್ಷ ಬರುತ್ತೆ ಒಂದು ಎಕರೆಗೆ ಅಂದಾಜು ಸರ್? ಹೆಚ್ಚು ನೀವು ಮಾರ್ಕೆಟ್ಗೆ ಹೋಗೋವರೆಗೂ ನಿಮ್ಮ ಖರ್ಚು ಏನಿರ್ತದೆ, ಎಷ್ಟಾಗ್ತದೆ ಸರ್? ಎಕರೆಗೆ ಕನಿಷ್ಠ ಒಂದು ಎಕರೆಗೆ 60-70,000 ಬರುತ್ತೆ ಸರ್. ಬರುತ್ತೆ. ಸೊ 2 ಲಕ್ಷ ರೂಪಾಯಿ ಇಳು ಆದಾಯ 2 ಲಕ್ಷ ರೂಪಾಯಿ ನಿಮಗೆ ಒಂದೂವರೆ ಎಕರೆಗೆ. ಹಾಂ ಸರಿ, ಅಂದರೆ ನಿಮಗೆ ಒಂದು 80,000 ಬರ್ಬೋದಾ ಒಂದೂವರೆ ಎಕರೆಗೆ? ಏನು ಸರ್ ಖರ್ಚು? ಖರ್ಚು ಇಲ್ಲ ಸರ್, ಹೋದ ಸರಿ ನಾಟಿ ಮಾಡಿವಲ್ಲ 1,25,000 ಬಂದವು ಸರ್ ಖರ್ಚು. ಬಂದಿದೆ ಖರ್ಚು ಬಂದಿರೋದು? ಓಹೋ,